ಆದರೆ ನಿಬ್ಬರ ಬಾಯಿಗೆ ತುತ್ತಾಗುವಂತೆ ನನ್ನ ಕೈಕತ್ತಿಗೆ ತುತ್ತಾಗಬೇಡ. ಎಳೆಯ ಕಳಲಾದ ನಿನ್ನ ತೊಳೆದುಕೊಳ್ಳುವುದು ನನಗೆ ಒಂದು ಗಳಗಿಸ ಹತ್ತುವುದಿಲ್ಲ. ಸೊಮ್ಮನೆ ದಾರಿಯನ್ನು ಬಿಡುವೆವು ಅಥವಾ ಪ್ರಾಣವನ್ನು ಕೊಡುವ, ಬೇಗನೆ ಹೇಳು. ಎಲೆ ದಿಕ್ಕೇಡದ ರಕ್ಕಸ, ಸಿಂಹದ ಮರಿವು ಸಣ್ಣದಾದರೆ ಸಿಂಗಳಿಕ್ಕಿನ ಎದೆಯನ್ನು ಸೇವಲಿಕ್ಕೆ ಭ್ರಷ್ಟ ರಕ್ಕಸರೆಂಬ ಘಟ್ಟಕ್ಕೆ ಬೇಗೇ ಸುರಪನಾದ ದಟ್ಟ ಭೀಮರ ಹೊಟ್ಟಿಂದ ಹುಟ್ಟಿದ ನಾನು ಪೊಟ್ಟ ಪಾರಕರಿಂದ ಮುಗಿದ್ರಿಯ ಮೂರ್ಖ. ಅಯ್ಯೋ ದುಷ್ಟನಾದ ನಿನ್ನನ್ನು ಎಲ್ಲ ಮುಟ್ಟಿಲ್ಲಿರುವ ಗದಿನಿಂದ ಕೊಟ್ಟಿ ಯಮಸರಿ ಕೆಟ್ಟು ಬಿಡ್ತೇನೆ. ಅಯ್ಯೋ ಹಲ್ಲ ಹಲ್ಲ ನೀನು ಆನನ್ನ ಕಳವರಿಗಾದ ಭೀಮನ ಸಣ್ಣನ ಮಗನೇ. ವಾವರೇ ಎಲ್ಲಿರುವನು ಆ ಸೊಕ್ಕಿನ ಭೀಮನು? ಎಲ್ಲಿರುವನು? ಏನನ್ನ ಸಿಟ್ಟಿನ ಬರದಲ್ಲಿ ಆ ಸೊಕ್ಕಿನ ಭೀಮನು ಸಿಕ್ಕರೆ ಅವನ ಪೈಕೆಲಬಗಳನ್ನು ಕರ್ ಕರಣೆ ಮರಿದು ಅವನ ಗಂಟಲ ರಕ್ತವನ್ನು ಗಟ್ಟಿಗಟ್ಟಲೆ ಕೊಡದು ಬಿಡುತ್ತೇನೆ. ಹಲ್ ಹಲಲ ಎಲೈ ಮಹಾಂದ ರಕ್ಕಸ, ಮನಸ್ಸಿಗೆ ಬಂದಂತೆ ಮಾತನಾಡುವೆಯ ಮೂರ್ಖ? ನಾನು ಸಂಡನವು ಏನು ನೀನು ಸಂಡನವು? ಎಲೈ ಗಂಡು ಗಲಿಯೋಳು ಪಾದಿಯಲ್ಲಿ ಕಂಡ ಕಂಡ ಹಾಗೆ ಬಗಳುವ ರಕ್ಕಸ, ಎದೆಗೊಟ್ಟು ನಿಲ್ಲು. ನಾನು ಸಂಡನು ಏನು ದೈತ್ಯರ ಕುಲಕ್ಕೆ ಗಂಡನು ತೋರಿಸುವೆನು. ಕ್ಷುಲ್ಲನಾದ ನಿನ್ನನ್ನು ಈ ಕ್ಷಣವೇ ಅಡಗಿಸಿ ಬಿಡುತ್ತೇನೆ. ಹೇಳು, ಮಲ್ಲ ಯುದ್ಧವನ್ನು ಮಾಡುವೆಯೋ ಇಲ್ಲವೇ ಬಿಲ್ಲು ಯುದ್ಧವನ್ನು ಮಾಡುವೆಯೋ? ಬೇಗನೆ ಹೇಳು. ರಕ್ಕಸನ್ನು ಕೇಳಿದರೆ ಅಷ್ಟೇ ಪಾಲಕರು ದಿಕ್ಕೆತ್ತಿ ಓಡುತ್ತಿರಲು ಹೆದರು ಹೇಳಿ ಮಾಡುವರು ನಮಗೆ ಈಡಾಗಿಲ್ಲವರೇ. ಮಲ್ಲದ ರಕ್ಕಸರ ಸಲ್ಲನ್ನು ಕೇಳಿ ಚೊಲ್ಲ ಮಾಡುವ ಮಲ್ಲ ಯುದ್ಧಕ್ಕೆ ಮಲ್ಲ ತಿಳಿತಿದ್ದೇನೆ. ಕಲತಲದಿಂದ ಕಾಣುವಂತವನಾಗು. ಎಲೈ ರಕ್ಕಸ, ಮಲ್ಲ ಯುದ್ಧವನ್ನು ಮಾಡುವೆಯೋ? ಹೌದು. ಹಾಗಿದ್ದರೆ ಮಲ್ಲ ಯುದ್ಧಕ್ಕೆ ಎದುರಾಗುವಂತವನಾಗು. ಎದುರಾಗುವಂತವನಾಗು. ಧರ್ಮರಾಜ, ಈ ಶಂಭ್ರಾಸುರನ ವಧೆಯಿಂದ ಬಹುಭಾರವು ನಿಷ್ಕಂಟಕವಾಯಿತು. ಇನ್ನು ಮೇಲೆ ನಾವೆಲ್ಲರೂ ನಮ್ಮ ಅರಮನೆಗೆ ತೆರಳುವ ನಡೆಯುವಂತವರಾಗಿರಿ. ಎಲ್ಲರೂ ನಡೆಯುವಂತವರಾಗಿರಿ. ಅಮ್ಮ ನೀನು ನಡೆಯಲಾರದ ಮುದುಕು, ಎಣ್ಣೆ ಹೆಗಲ ಮೇಲೆ ಕೂಡ ಹತ್ತುಕೊಂಡು ಹೋಗುತ್ತೇನೆ. ಮಗನೇ ಹಾಗೆ ಆಗಲಿ, ಯಾಕಾಗಬಾರದು. ಆ